ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ ವಾಣಿಯಲ್ಲಿ ಮೊದಲಿಗೆ ಹಳಿಯಾಳ ತಾಲೂಕಿನ ರೈತರಾದ ಕೆವಿ ಸದ್ರುದ್ದೀನ್ ಮುಲ್ಲಾ ಅವರು ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಈಗ ಸದ್ರುದ್ದೀನ್ ಜಂಗ್ಲಿ ಸಾಬ್ ಮುಲ್ಲಾ ಅವರಿದ್ದಾರೆ, ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಈಗ ಕೇಳೋಣ. ನಮಸ್ಕಾರ ಸದ್ರುದ್ದೀನ್. ನಮಸ್ಕಾರ ಸರ್. ನೀವು ಈಗ ಹೆಚ್ಚು ಕೊಡಿ ಮಿಡ್ಲ್ ಏಜ್ ಸ್ಟಾರ್ ಅಂತೀವಲ್ಲ, ಹಂಗಾಗಿರಿ, ಹೌದಲ್ಲ, ಮಧ್ಯ ವಯಸ್ಕರು. ನೀವು ಕೃಷಿ ತೊಡಕೊಂಡಾಗ ಹೇಗೆಲ್ಲ ಇತ್ತು, ಏನೇನು ಬದಲಾವಣೆ ಹಾಕೋಂತ ಬಂತು ಸ್ವಲ್ಪ ಹೇಳ್ತೀರಿ? ನಾನು ಫಸ್ಟ್ ಇಯರ್ ಸ್ಟಾರ್ಟಿಂಗ್ ನಾನು ಬಿಲ್ಡರ್ ಸರ್. ಬಿಲ್ಡರ್ ಮಾಡುವಾಗ ನಾನು ಬಿಲ್ಡಿಂಗ್ ಮಾಡ್ತಾ ಮಾಡ್ತಾ ಬಿಲ್ಡಿಂಗ್ ವರ್ಕರ್ ಮಾಡ್ಕೊಂಡು ಬಂದೆ. ಈಗ ನೆಕ್ಸ್ಟ್ ಏನಾದ್ರು ಸರ್, ಬೋರ್ ಹೊಡೆದು ನಾನು ಸ್ಟಾರ್ಟಿಂಗ್ ಬೋರ್ ಹೊಡೆದು ಒಂದು ಹೊಡೆದು, ಒಂದ್ಸಲ ಕಬ್ಬು ಹಚ್ಚಿನಿ, ಎರಡನೇ ಸಲ ಮತ್ತೊಂದು ವರ್ಷ ಎರಡು ವರ್ಷ ಬಿಟ್ಟು ಮತ್ತೊಂದು ಬೋರ್ ಹೊಡೆದು, ಅದು ಚಲೋ ಆಯ್ತು. ಆಮೇಲೆ ಚಲೋ ಮಾಡ್ಕೊಂಡು ನಾ ಏನು ಮಾಡಿ, ಒಂದು ಕಬ್ಬು ಭತ್ತ ಅದು ಒಂದು ವಾತಾವರಣ ಚೇಂಜ್ ಆಯ್ತು ಅದರಲ್ಲಿ. ಅಂದ್ರೆ ರೈತರದ್ದು ಏನಪ್ಪ, ಅವಾಗ ನಾವು ಆ ಟೈಮ್ದಾಗ ಎಲ್ಲಿ ಬೇಕಾದಲ್ಲಿ ಬಿಸ್ನೆಸ್ ಮಾಡ್ತಿದ್ದು ಏನೇನು ಗೊತ್ತಿಲ್ಲ. ಈಗ ರೈತರಾಗ ಏನಾಯ್ತಪ್ಪ ಅಂತಂದ್ರೆ ರೈತರಾಗ ಹೋಗ್ತೀನಿ ಸರ್. ರೈತರಾಗ ಹೋಗೋ ಮಟ ಅಂದ್ರೆ ರೈತನಾಗ ಭಾಳ ಡಿಪೆಂಡ್ ಆಗುತ್ತೆ. ಆ ವ್ಯತ್ಯಾಸನೂ ಈ ವ್ಯತ್ಯಾಸನೂ ಏನಿಲ್ಲ ಸರ್, ಭಾಳ ಡಿಪೆಂಡ್ ಆಗುತ್ತೆ. ಹೆಂಗ್ ಡಿಪೆಂಡ್ ಅನ್ನೋದ್ರೆ, ಇಲ್ಲಿ ಪ್ರತಿ ವರ್ಷಗಳಂತೂ ನಾವು ಇಲ್ಲಿ ಮಂತ್ಲಿ ತಗೋತಿದ್ದು, ಪ್ರತಿ ವರ್ಷಕ್ಕೊಂದು ತಗೊಂಡ್ರು ಆರಾಮ್ ಜೀವನ. ಹೆಂಗ್ ಜೀವನ ಅಂದ್ರೆ, ಹೊಲದಲ್ಲಿ ಒಂದು ಮಣ್ಣಲ್ರಿ, ಮಣ್ಣಿಗೆ ವಾತಾವರಣ ಮತ್ತೆ ಇದು ರೋಡ್ ವಾತಾವರಣ ಸಿಮೆಂಟ್ ವಾತಾವರಣ ಚೇಂಜ್ ಆಗ್ತದೆ. ಮಣ್ಣಿನ ಅಂಶನೇ ಇತ್ತಲ್ಲ ಸರ್, ಬೇರೆನ ಬಟ್ ಅದು ಚೇಂಜ್ ಆಗ್ತೈತೆ. ಮತ್ತೆ ಇದೈತೆ ವಾತಾವರಣ ಚೇಂಜ್ ಆಗ್ತೈತೆ. ಇದರಲ್ಲಿ ಮನುಷ್ಯ ಏನೋ ಸುಖ ಇರ್ತಾನೆ ಅಂದ್ರೆ ಬೆಳಗ್ಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ, ಬೆಳಗ್ಗೆ ಹೋದ್ಗುಳ್ಳಿ ಮಧ್ಯಾಹ್ನ ಮಟ ಇರಲಿ, ಒಂದು ತಾಸು ಎರಡು ತಾಸು ಇರಲಿ, ಒಂದು ಕೆಲಸ ಮಾಡ್ತಾನೆ, ಅದಾಗ ಚೇಂಜ್ ಆಗ್ತಾನೆ ಮನುಷ್ಯ. ಯಾಕಂದ್ರೆ ಬರೀ ಕಾಲು ಅಡ್ಡಾಡೋದಲ್ಲ, ಕಾಲು ಹೆಂಡಿ ನೆಟ್ಟಿದ್ದು ಕಲ್ಲು ನೆಟ್ಟಿದ್ದು ಅಂದ್ರೆ ಮನುಷ್ಯನ ಅಂಶ ತೊಳಗಿಂದ ಪೂರ ಜಕ್ಕೋತಿದ್ರು, ಮಣ್ಣು ಅಂಶ ಜಕ್ಕೋತಿದ್ರಿ. ಈಗ ನಾವು ಇಲ್ಲಿ ಮಾಡ್ತಾವೆ ರೋಡ್ ಮ್ಯಾಗ ಅಡ್ಡಾಡೋದ್ರೆ ಚಪ್ಪಲಿ ಇಲ್ಲ, ರೋಡ್ ಅಡ್ಡಾಡ ಬರೋಂಗಿಲ್ಲ. ಆ ಟೈಮ್ದಾಗ ಒಂದು ತಿಂಗಳು ಎರಡು ತಿಂಗಳು ಮಳೆಯಲ್ಲ ಸರ್, ಮಾಡೋ ಮಟ ನಂದು ಡಿಪೆಂಡ್ ನನಗೆ ಚೇಂಜ್ ಆಗುತ್ತೆ. ಚೇಂಜ್ ಹೆಂಗೆ ಮಾಡೋ, ನಾನು ತಿಳಿದೀನಿ ಇದು ಬಿಸ್ನೆಸ್ ಬಿಟ್ಟರೆ ಇದ ಮಾಡಿದ್ರೆ ಒಳ್ಳೆ ಒಳ್ಳೆಯದೇ ಅಂತ ತಗೊಂಡಿನಿ. ಏನು ಬದಲಾವಣೆ ಆಯ್ತು ನಿಮ್ಮಲ್ಲಿ? ಬದಲಾವಣೆ ಅಂದ್ರೆ ನಂದು ನಂಗೆ ಚೇಂಜ್ ಆಗ್ತದೆ ಸಂಗ. ಹೆಂಗಂದ್ರೆ ಹೊಲದಿ ಹೋಗ್ತೀನಿ ಅಲ್ಲ, ಹೊಲದಲ್ಲಿ ಕಬ್ಬು ಮಾಡೀನಿ, ಭತ್ತ ಮಾಡೀನಿ, ಗೊಂಜಾಳ ಮಾಡಿ, ಒಂದೊಂದು ವರ್ಷ ಒಂದೊಂದು ಟೈಪ್ ಸಿಸ್ಟಮ್ ಬೇರೆ ಮಾಡಿ ಬೇರೆ ಮಾಡ್ಕೊಂಡು ಹೋದ್ನಿ. ಅದರಲ್ಲಿ ನಂಗೆ ಡಿಪೆಂಡ್ ಚೇಂಜ್ ಕೊಂತ ಹೋಗ್ತ ಡಿಚೇಂಜ್. ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಕಬ್ಬು ಮಾಡೀನಿ, ಕಬ್ಬು ಮಾಡೋದ ಬಳಿಕ ತಗದ್ನಿ, ಅದಕ್ಕೆ ತಗದ ಬಳಿಕ ಭತ್ತ ಮಾಡಿದ್ರು ಒಂದು ವರ್ಷ, ಅದಕ್ಕೂ ಇಟ್ಕೊಂಡು ಅದಕ್ಕೆ ಕಬ್ಬು ಅರ್ಧ ಇಟ್ಟಿನಿ, ಭತ್ತ ಅರ್ಧ. ಆಮೇಲೆ ಮತ್ತೊಂದು ವರ್ಷ ಮಾಡೀನಿ ಸರ್ ಗೊಂಜಾಳ ಮಾಡಿ, ಗೊಂಜಾಳನೂ ಡಿಫರೆನ್ಸ್ ಚೇಂಜ್ ಆಗುತ್ತೆ. ಅದು ಮಂತ್ಲಿ ಬರೋ ಮೊದಲು 6 ಮಂತ್ಗೆ ಒಂದ್ಸಲ ದುಡ್ಡು ಬರ್ತೈತೆ, ಅದು ಡಿಫ್ರೆಂಟ್ ಏನಿಲ್ಲ. ಅದಕ್ಕೆ ಮತ್ತೇನಿದ್ರೆ ವಾತಾವರಣ ಚೇಂಜ್ ಆಗ್ತೈತೆ. ಒಂದು ಮತ್ತೆ ರೈತ ಅನ್ನೋದು ಒಬ್ಬಂಗೆ ಒಂದು ರೈತರ ಹೊಲ ಐತಿ ಅನ್ನೋ ಮೂಲಕ ರೈತ ಅನ್ನೋದು ಅಷ್ಟೇ ಗೊತ್ತೈತ್ರಿ. ಮಾಡ್ದಂಗ ರೈತ ಏನ್ ಮಾಡ್ಯಾನಪ್ಪ ಅಂದ್ರೆ ಅವ್ನು ಅಷ್ಟೇ ಡಿಫ್ರೆನ್ಸ್ ಚೇಂಜ್ ಆಗ್ತೈತೆ. ಅಕಸ್ಮಾತ್ ಅವ್ನು ರೈತ ಅದಾನೆ ಅವ್ರ ಕೊಟ್ಟ ಏನ್ ಮಾಡಿದ್ರು, ನಾವು ಕೊಟ್ಟಿದ್ ಬಿಡ್ರಿ 10 ವರ್ಷ 15 ವರ್ಷ ನಮ್ ಕೊಟ್ಟಿದ್ದು ನಾವು. ಅದ್ರ ಬಳಿಕ ನನ್ಗೇನು ಗೊತ್ತಾದ್ಲ ರೈತರ ಸಂಭವ ಏನೈತಿ, ರೈತ ಏನ್ ಮಾಡ್ತಾನೆ ಏನಿಲ್ಲ. ಒಂದು 3-4 ವರ್ಷ ನೋಡಿ ನಾನು ನೋಡಿ ಆದ ಬಳಿಕ ನಾನು ಚೇಂಜ್ ಮಾಡೀನಿ. ನನ್ನ ಪ್ಲಾನ್ ಚೇಂಜ್ ಮಾಡಿ ಆ ರೈತ ಹೋಗ್ತೀನಿ ನಾನು. ಅರಕ್ಕೋ ಮಾಡೋದು ನಂಗೆ ನನ್ನ ಆಟೋಮೆಟಿಕ್ ನಂದ ನಾನು ಚೇಂಜ್ ಹಾಕೊಂಡು ಹೋಗ್ಬಿಡ್ದು. ಬಟ್ ಈಗಾರ ಬೆಸ್ಟ್ ಅದೇ ನಾನು ರೈತ ಒಳಗೆ ಏನು ಐತೆ ಅನ್ನೋದು ಎಲ್ಲ ಐತಿ. ಈ ವರ್ಷ ನೋಡಿ ಹೋದ ವರ್ಷ ಬಾಳೆ ಗಿಡ ಹಚ್ಚಿಲ್ರಿ, ಬಾಳೆ ಗಿಡ ನಾನು ಥೊಡೆ ಬಂದು ಒಂದು ಥೊಡೆ ಹೋದು. ಹಚ್ಚಿ ವರ್ಷ ಆಯ್ತಲ್ಲ ಕಾಜು ಹಚ್ಚೀನಿ, ಕಾಜು ನಮ್ಮ ಫಸ್ಟ್ ಗಿಡ ಆಗ್ಯಾರಿ, ದೊಡ್ಡ ಆಗ್ಯಾವ ಗಿಡ ಅದು ಆಗ್ಯಾವ. ಮತ್ತೆ ಈ ವರ್ಷ ಮತ್ತೆ ಈ ಕಾಜು ಗಿಡ ಹಚ್ಚೀನಿ, ಮತ್ತು ಇವು ಅಡಿಕೆ ಗಿಡ ಹಚ್ಚಾನ ರೀ, ಒಂದು 100 ಅಡಿಕೆ ಗಿಡ ಹಚ್ಚೀನಿ, ಇವು 200 ಇವು ಹಚ್ಚೀನಿ ಕಾಜು ಗಿಡ. ಎಲ್ಲರೂ ಹೇಳಿದ್ರು ನಂಗೆ ಮಾವಿನ ಗಿಡ ಹಚ್ಚಿ ಮಾವಿನ ಗಿಡ ಹಚ್ಚಿ, ನಾನು ಏನು ಮಾವಿನ ಗಿಡ ಏನೈತೆ ಮಾವಿನ ಗಿಡ ಅಂತೇಳಿ. ಮಾವಿನ ಗಿಡ ಏನು ಉಪಯೋಗಿಲ್ಲ, ಬಟ್ ಏನೇ ಸರ ತಿನ್ನಲಿಕ್ಕೆ ಅಷ್ಟೋ ಒಂದು ಗಿಡ ಎರಡು ಗಿಡ ತಿನ್ನಲಿಕ್ಕೆ ಅಷ್ಟು ಮಾಡ್ಬೋದು. ಯಾಕಂದರೆ ಈಗ ಪ್ರತಿಯೊಂದು ಮಾವಿನ ಗಿಡಕ್ಕೆ ನೋಡಿ, ಪ್ರತಿಯೊಂದು ಗಿಡಕ್ಕೆ ಅಶೆ ಹೋಗ್ತಾರಲ್ಲ ಅದಕ್ಕೆ ಪೌಡ್ರ್ ಗಿಡ ಹಾಕಿದ್ದು ಮಾಡ್ತಾರೆ. ಈಗ ಮೊದಲು ಏನಾಗ್ತಿದ್ರ ನಾವು ಒಣ ಹುಲ್ಲಲ್ಲಿ ಹಾಕಿ ತಿಂತಿದ್ವಲ್ಲ, ಅದು ಬೇರೆ ಚೇಂಜ ನೋಡ್ರಿ, ಆ ತಿನ್ಲಿಕ್ಕೆ ಚೇಂಜ. ಇದು ನೀವು ಪೌಡ್ರನ್ನೇ ಹಾಕಿ ತಿಂದದ್ದು ಅದು ಚೇಂಜ್ ಆಗ್ತೈತಿ. ಅಲ್ಲಿ ನೋಡಬೇಕು, ನಂಗೆ ಕನ್ಫರ್ಮ್ ಮಾಡ್ರಿ ಒಂದು ಸಲ ಎಲ್ಲಾರ ನೀವು. ಮತ್ತು ಹಿಂಗೆ ಏನಾಗ್ತಿದ್ರೆ ಈಗ ಹೊಳಗಾಗ್ತಾವ್ರಿ ಮಾವಿನ ಗಿಡಕ್ಕೆ ಅಪ್ಪು ಸಂದಾರಲ್ಲ ನಾವು, ಅದಕ್ಕೆ ಹೊಳಗಾಗ್ತಲ್ಲ ಮಳೆಯಲ್ಲಿ. ಅಂತ ಸೊ ಅದು ಚೇಂಜ್ ಮಾಡಿ ಅದು ಕಾಜು ಗಿಡ ಮಾಡಿಬಿಟ್ಟು ನಾನು. ಕಾಜು ಗಿಡ ಮತ್ತು ಅಡಿಕೆ ಗಿಡ 100 ಅಡಿಕೆ ಗಿಡನೇ ಹಚ್ಚೀನಿ, 200 ನೋಡ ಕಾಜು ಹಚ್ಚೀನಿ. ಈಗ ನೆಕ್ಸ್ಟ್ ಹೇಗೆ ಅಂದರೆ ಮತ್ತೇನು ಸರ ಒಂದು ಕರ್ಷಿ ಹೊಂಡ ತೆಗೆದ್ದೇನೆ. ಕರ್ಷಿ ಹೊಂಡ ತೆಗೆದು ಅದ್ರಾಗ ಮೀನು ಗೀನು ಬಿಟ್ಟೇನಿ. ಆ್ಯಕ್ಚುಲಿ ಈ ವರ್ಷ ಮಾಡೀನಿ ನಾನು, ಭಾವಿ ವರ್ಷಾಗಿ ಮಾಡಿಲ್ಲ ಕರ್ಷಿ ಹೊಂಡ. ಈ ವರ್ಷ ಮಾಡಿ ಮೀನು ಏನೋ ಬಿಟ್ಟೇನಿ, ಮೀನು ಚಲೋ ಆಗ್ಯಾವ ಬಿಡ್ರಿ, ಮೀನಿಗೇನು ಚಲೋ ಆಗ್ಯಾವ. ಈ ಸಲ ಏನಾಗ್ತಾವ ಮುಂದೆ ನೆಕ್ಸ್ಟ್ ನೋಡ್ಕೋಬೇಕು ರೀ. ಕೃಷಿ ಇಲಾಖೆಯಿಂದ ಕೊಟ್ಟಂತ ಕೃಷಿ ಹೊಂಡನೋ ಅಥವಾ ನೀವು ಮಾಡಿ? ಕೃಷಿ ಇಲಾಖೆಯಿಂದ ಕೊಟ್ಟಿದ್ದ ಹೊಂಡ ರೀ. ಮತ್ತು ಅಡ್ಕಿ ಗಿಡ ಅಲ್ಲಿಂದ ಬೇರೆ ಕಡೆ ಎಲ್ಲ ಪೂರ್ವಿಗೆ ತಂದಿನಿ ನಾನು. ಮತ್ತು ಇವು ಕಾಜು ಗಿಡ ಆದ್ರೆ ಕೃಷಿ ಹೊಂಡದಂಗೆ ಒಳಗದ್ರೆ. ಮತ್ತು ಬಟ್ ಏನೋ ಸರ ನಮ್ಮ ಕೃಷಿ ತೋಡಗರ ಇಲಾಖೆಯಿಂದ ಇದೆಲ್ಲ ಸಪೋರ್ಟಿಂಗ್ ಚಲೋ ಐತೆ ಸರ್. ಸಪೋರ್ಟಿಂಗ್ ಏನು ಚಲೋ ಐತೆ ಅಂದ್ರೆ ನಮ್ಗೆ ಏನು ಹೊಲದಲ್ಲಿ ಮಾಡ್ಕೋಬೇಕಲ್ಲ ಪೂರ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಡ್ತಾರೆ ಮತ್ತು ನಮ್ಗೆ ಯಾವ್ದು ಗಿಡ ಬೇಕು ನಿಮ್ಗೆ ಯಾವ್ದಿಲ್ಲ ಅದೆಲ್ಲನೂ ಕೊಡ್ತಾರೆ. ಅಡ್ ಬಟ್ ಆದ್ರೆ ನಾವು ರೈತರಾಗಿ ನಾವು ಹೋಗಿ ಇದು ನಾ ತೊಂಬರ್ಬೇಕು ಇದು ಹಚ್ಬೇಕಂತ ಮನಸ್ಸು ಮಾಡಿದ್ರೆ ಆ ಮನಸ್ಸು ಮಾಡ್ಬೋದು. ಇಲ್ಲಂತ ಹೇಳಿದ್ರೆ ಅಲ್ಲಿ ಏನು ಕೊಡ್ತಾರೆ ಬಿಡ, ಅಲ್ಲಿ ಕೊಡ್ತಾರೆ ಬಿಡ ಅಂತ ಮನ್ಯಾಗ ಕುಂತ್ರೆ ಯಾವುದು ಬರೋಂಗ್ರಿ. ಈಗ ಮಾರ್ಕೆಟ್ ಹೋದ್ರೆ ಸಂತೆ ತರಬೇಕಂದ್ರೆ ಮಾರ್ಕೆಟ್ ಹೋದಾಗನ ಸಂತೆ ಬರ್ತಿರ್ರಿ. ಯಾವುದೋ ಒಂದು ಆಫೀಸ್ಗೆ ಹೋಗಿ ಕೇಳಿದ್ರೆ ಆಫೀಸ್ ಕೆಲಸ ಆಗ್ತೈತಿ. ಹೌದಲ್ರಿ, ಈಗ ತೋಟಗಾರ ಆಫೀಸ್ ಏನಲ್ಲ ಸರ್ ಆ್ಯಕ್ಚುಲಿ ನಾನು ಹೇಳಾಕ್ತೀನಿ. 6 ವರ್ಷ ಆತು ನಾನು ಫಸ್ಟ್ ಹಚ್ಚೀನಿ ಕಾಜು ಗಿಡ ನಾರಿ, ಮಾವಿನ ಗಿಡ ಹಚ್ಚೀನಿ. ಮಾವಿನ ಗಿಡ ಸ್ವಲ್ಪ ಚೇಂಜ್ ಅದು ಬಂದು ಬಿಡ್ರಿ, ಒಂದು 10-12 ಗಿಡ ಬಂದು ಅದರ ಮೇಲೆ ಚೇಂಜ್ ಅದು. ಮತ್ತು ಆಮೇಲೆ ನೆಕ್ಸ್ಟ್ ಮತ್ತು ಅಡಿಕೆ ಗಿಡ ಇವು ಕಾಜು ಗಿಡ ಹಚ್ಚಿನ. ಈಗ ದೊಡ್ಡ ಅದವ್ರಿ, ಇಷ್ಟಿಟ್ಟು ದೊಡ್ಡದು 3 ವರ್ಷದ ಗಿಡ ನೋಡ್ರಿ, ಇಷ್ಟಿಟ್ಟು ದೊಡ್ಡ ಅದ್ರಿ 3 ವರ್ಷದ್ದು. ಈಗ ಮತ್ತೆ ಈ ವರ್ಷ ಮತ್ತೆ ಹಚ್ಚೀನಿ. ಈಗ ನೆಕ್ಸ್ಟ್ ಅವ್ರಿಗೆ ಏನಿಲ್ಲ ಸರ್, ನಾ ಈಗ ಕುರಿ ಸಾಕಾಣಿಕೆ ಒಂದು ಮಾಡಿಕೊಡ್ರಿ, ನಂಗೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ನೆಕ್ಸ್ಟ್ ಮಾಡಿಕೊಡ್ತೇನೆ ಅಂದಾರ. ಬಜೆಟ್ ಬರಲಿ, ಬಂದು ಆದ ಬಳಿಕ ನಾ ಮಾಡಿಕೊಡ್ತೇವೆ ಅಂತ ಸ್ಪೀಚ್ ಕೊಟ್ಟಾರ, ನಂಗೆ ಅಸೋಸಿಯೇಷನ್ ಕೊಟ್ಟಾರ. ಬಂದ್ರೆ ಅವರು ಮ್ಯಾಗಿನ ಆರ್ಡರ್ ಬಂದರೂ ಕೊಡ್ಬೋದು ನನ್ನ ಲೆಕ್ಕಕ್ಕೆ. ಹಿಂಗೈತಿ, ಈಗ ಪ್ರತಿಯೊಂದು ನಾವು ತರಬೇತಿ ತಗೊಳ್ತೀವಿ, ಇಲಾಖೆಯವ್ರು ಕೊಡ್ತಾರೆ ಅದು ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ. ಏನು ತರಬೇತಿ ತೊಗೊಂಡಿದ್ರಿ, ಏನು ಅನುಕೂಲ ಆಯಿತು ನೋಡಿ ಸರ್? ಕೃಷಿ ಒಳಗೆ ತರಬೇತಿ ನಮ್ಗೆ ಏನು ಮಾಡಬೇಕು ಏನಿಲ್ಲ ಅಂತ ಕೃಷಿ ಒಳಗೆ ಹೋದ್ರೆ ಅವ್ರ ಆಫೀಸ್ಗೆ ಅವ್ರು ಪೂರ ಡಿಟೇಲ್ ಹೇಳ್ತಾರೆ ಸರ್. ಈ ಗಿಡಕ್ಕೆ ಏನು ಮಾಡಿದರೆ ಏನಾಗ್ತೈತಿ, ಇದಕ್ಕೆ ಉತ್ಪನ್ನ ತೆಗೆದು ಹೆಂಗೆ ತೆಗಿಬೇಕು ನಾವು, ಅದಕ್ಕೆ ಪ್ರತಿಯೊಂದು ಕೊಡ್ತಾರೆ. ಈ ಹುಲ್ಲಿಗಿನ ಒಂದು ಉತ್ಪನ್ನ ಕೊಡ್ತಾರೆ ಅವರು, ಇದಕ್ಕೆ ಇದು ಹಾಕಿದರೆ ಇದು ಹೇಳ್ತೈತಿ, ಆ ಗಿಡಕ್ಕೆ ಇದು ಹಾಕಿದರೆ ಇದು ಎಷ್ಟು ನೀವು ಕಾಯಿ ತಗೋತೀರಿ. ಮತ್ತು ಅದಕ್ಕೆ ಆಹಾರ ಬೇರೆ ಬೇರೆ ಐತೆ ಸರ್. ನಾವು ದನದ ಸಗಣಿ ಉಪ್ಪು ಹಾಕಿದ್ರೆ ಅದಕ್ಕೆ ಗಿಡಕ್ಕೆ ಹುಳ ಹತ್ತಂಗಿಲ್ಲ, ಕಾಯಿ ಆಗಲಿ ಏನೂ ಆಗಲಿ ರೀ, ಹಣ್ಣು ಹಂಪಲಾಗಲಿ, ಅದು ಒಂದು ಒಳ್ಳೆ ಬೆಸ್ಟ್ ರೀಸನ್ ಕೊಡ್ತೈತಿ. ಹೆಂಗೆ ಕೊಡ್ತೀವಿ ಅಂದ್ರೆ ಪೂರ ಸರ ಏನೂ ಕಾಯಿ ಆದರೂ ಒಂದು ಕಾಯಿ ಉದ್ರಂಗಿಲ್ಲ, ಪೂರ ಡಿಪೆಂಡ್ ಸ್ಟಾಪ್ ಆಗಿಬಿಡ್ತೈತಿ. ಯಾವುದೋ ಆಗಲಿ ಯಾವುದಕ್ಕಾಗಲಿ ಅದು ಗಿಡದಾಗಲಿ ಹಣ್ಣಾಗಲಿ ಹಂಪಲಾಗಲಿ ಸ್ಟಾಪ್ ಆಗಿಬಿಡ್ತೈತಿ. ಅದು ಮಾಡಬೇಕು. ಇಲ್ಲಿ ಏನಾಗ ಮಾಡ್ತಾರೆ ಅದಕ್ಕೆ ರೈತರು ಮಾಡೋಂಗಿಲ್ಲ, ಒಂದ್ಸಲ ಹಚ್ಚೋದು ಅಂದ್ರೆ ಕ್ಲಾಸ್ ಅದು ತಿನ್ನಾಗನ ಬಂದ್ಬಿಡೋದು ಸೀದಾ. ಹಿಂಗಾಗಿ ಅದು ತಿನ್ನೋ ಬದಲಿ ಅದಕ್ಕೆ ಆಹಾರ ಮಾಡ್ಕೊಂಡು ಹೋಗಿದ್ರೆ ಕಂಪಲ್ಸರಿ 3 ವರ್ಷನೇ ಆಗಬೇಕಾದ ಮಾಡ್ಬೋದು ಬಿಸಿನೆಸ್. ಹಿಂಗಾಗಿದ್ರಿ ಈಗ ಒಂದಿಷ್ಟು ನಮ್ಮ ಅನುಭವದಿಂದ ತಿಳ್ಕೋಬೇಕು, ಇನ್ನೊಂದಿಷ್ಟು ರೈತರು ಬೇರೆ ರೈತರು ಹೆಂಗ್ ಮಾಡ್ಯಾರ ಅದನ್ನು ನೋಡಿ ತಿಳ್ಕೋಬೇಕು, ಇನ್ನೊಂದಿಷ್ಟು ತಜ್ಞರ ಸಲಹೆ ಪಡೆದು ಮಾಡಬೇಕು. ಹೌದಲ್ಲ, ಒಬ್ಬರೇ ಹೇಳಿದ್ದು ಅದು ಸರಿನೋ ತಪ್ಪು, ರಾಸಾಯನಿಕ ಜಾಸ್ತಿ ಹೇಳ್ತಾರೆ ಅದು ಸರಿನೋ ತಪ್ಪು, ಇವೆಲ್ಲ ಇರ್ತವೆ. ಕೆಲವೊಂದು ಜನ ಅದನ್ನ ಮಾಡಿ ಅನುಭವಿಸಿ ಅದ್ರ ಕಷ್ಟ ಸುಖ ಏನು ಆನಂತರ ನಾವು ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅವ್ರ ಅನುಭವನ ಪಡ್ಕೊಳ್ಳೋದು ಒಳ್ಳೇದು. ಅದು ಪಡ್ಕೋಬೇಕು ಸರ್, ಯಾಕಂದ್ರೆ ನಮ್ಗೆ ಹಿಂದೆ ರೈತ ಅದಾರಲ್ಲ, ಹಿಂದೆ ಮಾಡ್ಕೊಂಡು ಬಂದಾರಲ್ಲ ಅವ್ರ ಕಡೆ ಒಂದ್ ಸ್ವಲ್ಪ ಧ್ಯಾನ ಏನಾಗ್ತಿತ್ತು, ಹಳೆ ಧ್ಯಾನ ಅವರು ಒಂದು ಸೋಜ್ ಹೇಳ್ತಾರೆ ನಮ್ಗೆ, ಈ ಟೈಪ್ ಮಾಡಿದ್ರೆ ಈ ಟೈಪ್ ಆಗ್ತೈತಿ, ಈ ಟೈಪ್ ಮಾಡಿದ್ರೆ ಈ ಟೈಪ್ ಆಗ್ತೈತಿ, ನಿಮ್ಗೆ ಇನ್ನೂ ಗೊತ್ತಿಲ್ಲ, ಹಿಂಗೆ ಮಾಡಿ ನೋಡು ಆಮೇಲೆ ಡಿಪೆಂಡ್ ಆಗ್ತು ನಂಗೆ ಬಂದು ಹೇಳ, ಇಲ್ಲ ಅಂತಂದ್ರೆ ನಂಗೆ ಮಾಡೋಕೆ ಹೋಗ್ಬೇಡ ಅಂತಾರೆ. ಸೀದಾ ಹೇಳ್ತಾರೆ, ದೊಡ್ಡ ರೈತರು ಯಾರು ಇದಾರಲ್ಲ ಅವ್ರು ಹೋಗಿ ಸೀದಾ ಕೇಳಿದ್ರೆ ಇದು ಉತ್ತರ ಹೇಳ್ತಾರೆ. ಯಾಕಂದ್ರೆ ಅವ್ರ ಕಂಪನಿ ಬರ್ತಾರೆ ಹಳೇ ಮಂದಿಲ್ಲ, ಅವ್ರಗಳು ಅವ್ರು ಏನು ಮಾಡಿದ್ರೆ ಏನಾಗ್ತೈತಿ, ಏನು ಮಾಡಿಲ್ಲ ಏನಿಲ್ಲ, ಅವ್ರಿಗೆ ಎಲ್ಲರಿಗೂ ಗೊತ್ತಾಗ್ಬಿಡ್ತೈತಿ. ಈಗ ನಾವು ಮಾಡಕ್ಕೆ ಹೋಗ್ತೇವೆ, ನಾವು ಏನೋ ಒಂದೊಂದು ಸಲ ಚೇಂಜ್ ಆಗಿಬಿಡ್ತೈತಿ, ನಾವು ಒಂದು ಟೈಪ್ ಮಾಡಕ್ಕೆ ಹೋಗ್ತೇವೆ, ಒಂದು ಟೈಪ್ ಏನಾಗಲಿ ಏನಾಗ್ತೈತಿ, ಅದ್ರಲ್ಲಿ ಚೇಂಜ್ ಆಗಿಬಿಡ್ತೈತಿ. ಒಂದು ಏನೋ ಒಂದು ಚೇಂಜ್, ಒಂದು ಇದು ಗಿಡ ಹಚ್ಚಿದ್ರು, ಒಂದು ಗಿಡಕ್ಕೆ ಹೋಗಿ ಹಚ್ಚುವಾಗ ನಾವೇನು ಮಾಡ್ತೇವೆ, ಅವರು ಅವಾಗ ಏನು ಮಾಡ್ತಿದ್ರೆ ತೆಗ್ದು ತೆಗೆದ್ರೆ ತೆಗ್ದು ತೆಗೆದು ಅದ್ರ ಬಳಕ ಅದಕ್ಕೆ ಉಪ್ಪು ಸುಕ್ಕು ಇದ್ರ ಮಣ್ಣು ಹಾಕಿ ಒಂದು ಮೂರು ಫುಟ್ ಮೂರುವರೆ ನಾಲ್ಕು ಫುಟ್ ಒಂದು ತೆಗ್ದು ತೆಗೆದು ಒಂದು ವರಸು ಬಿಡ್ತಿದ್ರು ಅವ್ರು ತೆಗ್ದ ಅದ್ರಾಗ ಅಂಥ ಇಂಥ ತಪ್ಪಲ ಗಿಪ್ಪಲ ಹಾಕಿ ಕೊಳೆಸಿ ಅದ್ರ ಬಳಕ ಹಚ್ತಿದ್ರು ಅವರು. ಈಗ ಅವ್ರು ಏನಂತ ಆ ಟೈಪ್ ಮಾಡಿ ನೋಡ್ರಿ, ಅದು ಹಚ್ಚಿರಿ ಬರ್ತೈತೆ. ಈಗ ನೀವು ಹಚ್ಚಿದ ಎಷ್ಟು ತೆಗ್ ಒಂದು ಫೋಟೊ ತೆಗ್ದು ತೆಗೆದ್ರು ಹಚ್ಚಿದಂಗೆ ಕಲಾಸ ಗಿಡ ಬಂದ್ಬಿಡ್ದು ಅದು ಮಾಡಬೇಡ್ರಿ, ಅದು ಮಾಡೋದು ಅಷ್ಟೇ ಅಂತಾರೆ ಅವ್ರು. ಆದರೆ ಅದಕ್ಕೂ ಈ ಗಿಡಕ್ಕೂ ಭಾಳ ಡಿಫರೆನ್ಸ್ ಸರ್. ಅದಕ್ಕಂದ್ರೆ ಅದು ಪೂರ ಮೂರು ಫೂಟ್ ತೆಗ್ಮಂಟ ಗಿಡ ಹೋಗ್ತೈತೆ ರೀ, ಪೂರ ಬೇರುಗಳು ಏನಾಗ್ತದೆ ಸ್ವಲ್ಪ ಫಾಸ್ಟ್ ಹೋಗ್ಬಿಡ್ದು, ಆಳ ಹೋಗಿ ಹೋಗಿ ಫಾಸ್ಟ್ ಆಗ್ತೈತಿ, ಗಿಡ ಎತ್ತರ ಬಂದ್ಬಿಡ್ತೈತಿ. ಯಾಕಂದ್ರೆ ತಳಗ ಪೂರ ಪಳೆ ಇರ್ತೈತಿ, ಗಿಡ ಫಾಸ್ಟ್ ಬಂದ್ಬಿಡ್ತೈತಿ. ಈಗ ನಾವು ಎಷ್ಟೇ ತೆಗೆದ್ಬೋದು ಒಂದು ಫೂಟ, ಆ ಗಿಡ ಸ್ವಲ್ಪ ತಳಗ ಹೋಗಿ ಪೂರ ಅಗಲ್ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತೈತಿ, ಅದ ಡಿಪೆಂಡ್ ಸ್ವಲ್ಪ ಚೇಂಜಸ್ ಆಗ್ತೈತಿ. ಹಾಗಾಗಿ ನಾವು ಎಲ್ಲಿ ಹಾಕ್ತೀವಿ ಅಲ್ಲೇ ಬೀಜ ಹಾಕೋದು ಒಳ್ಳೇದು. ಹೌದು ಸರ್, ಯಾಕಂದ್ರೆ ನಾವು ಇಲ್ಲಿ ಮಾಡಾಕ್ತೀವಲ್ಲ ಸರ್, ಇಲ್ಲಿ ಮಾಡಿದ್ರೆ ಅಲ್ಲೇ ಒಂದು ಫೂಟ್ ಎರಡು ಫೂಟ್ ಮೂರು ಫೂಟ್ ತೆಗ್ದು ತೆಗೆದು ಅದ್ರಾಗ ಒಂದು ವರ್ಷ ಮಣ್ಣು ಅದು ತಪ್ಪಲ ಗಿಪ್ಪಲ ಹಾಕಿ ಕೊಳ್ಯಾಗ ಹಚ್ಚಿ ಅದ್ರ ಮರನೇ ವರ್ಷ ಏನು ಮಾಡೋದು ಬೇಸಿಗೆಯಲ್ಲಿ ಹೋಗಿ ಹಚ್ಚಿಬಿಡೋದು. ಹಚ್ಚಿದಾಗ ಅದಕ್ಕೆ ನೀರು ಹಾಕೊಂಡಿದ್ರೆ ಅದಕ್ಕೆ ನಮ್ಗೆ ಏನಾಗ್ತೈತೆ ಬರ್ಬಾರ ಒಂದು ಆರು ತಿಂಗಳಿನಾಗ ಅದ್ರ ಗಿಡ ಫಸ್ಟ್ ಫಾಸ್ಟ್ ಬಂದ್ಬಿಡ್ತೈತಿ. ಯಾಕಂದ್ರೆ ಪೂರ ತಳಗಿನ ತಳಗಿನ ನರ ಇರ್ತಾವಲ್ಲ, ನರ ಅಗಲ ಹಾಕೊಂಡು ಫಾಸ್ಟಾಗಿ ಬಂದ್ಬಿಡ್ತೈತಿ ಬೇರುಗಳು. ಬಂದ್ಬಿಡ್ಲೇ ಆಮೇಲೆ ಅದು ಮರನೇ ವರ್ಷ ಅಂದ್ರೆ ಕಾಯಿ ಚಾಲು ಆಗ್ಬಿಡ್ತೈತಿ ಆಟೋಮೆಟಿಕ್ ಹಿಂಗಂತೆ. ನೀವು ಮುಂಚೆ ಬಿಸ್ನೆಸ್ ಮಾಡ್ತಾ ಇದ್ರಿ? ಸೆಂಟ್ರಿಂಗ್ ಕೆಲಸ ಮಾಡಿ, ಸೆಂಟ್ರಿಂಗ್ ಕೆಲಸ ಬಿಲ್ಡಿಂಗ್ ವರ್ಕರ್ಸ್ ಇದ್ನಿ. ಈಗೆಲ್ಲ ಬಿಟ್ಟು ಈಗ ಮೂರು ನಾಲ್ಕು ಐದಾರು ವರ್ಷ ಅದಕ್ಕೆ ಬಿಟ್ಟ ಈ ಕೃಷಿ ಒಳಗೆ ಹೊಕ್ಕೀನಿ. ಒಟ್ಟು ನಂಗೆ ಕೃಷಿ ಒಳಗೆ ಏನು ಹೊಕ್ಕೇನೆ ಸರ್, ಫಸ್ಟ್ ವರ್ಷನ ತೋಟಗಾರಿ ಎಲ್ಲಕ್ಕೆ ಹೋಗಿದ್ನಿ. ಆ ಮಹೇಶಪ್ಪ ಅವರು ಅಂತಿದ್ರ ಅವರು ಎಲ್ಲಾಪುರ ನಮ್ಮ ಇವರು ಸರ್ ಇದ್ರೆ ಅವರು ಸ್ವಲ್ಪ ಎಡಿಯಾಗಿ ಇಡ್ಯಾಕೆ ಕೊಟ್ರು ಫಸ್ಟ್ ವರ್ಷ ಒಟ್ಟಾದ್ರೆ ಕೆಲಸ ಮಾಡಿಕೊಟ್ರ ಅವರು. ಈಗ ಬಂದಿದ್ದು ಸರ್ ಚಲೋ ಅದಾರ, ಈಗ ಬಂದಿದ್ದು ಸರ್ ಒಂದು ಥೊಡೆ ಥೊಡೆ ಕೆಲಸ ಮಾಡಿಬಿಟ್ಟು ಕೊಡಾಕ್ದಾರ. ಈಗ ನೆಕ್ಸ್ಟ್ ಆದರೂ ಮತ್ತೆ ಏನಾರ ಒಂದು ಎರಡು ಐಟಮ್ ಮಾಡಿ ಕೊಡ್ತೇನೆ ಅಂದಾರ. ಕೊಟ್ರೆ ಭಾಳ ಒಳ್ಳೇದಾಗ್ತೈತಿ, ಅದೊಂದು ಆಸೆ ಐತಿ ನಮ್ಗಡೆ. ಏನು ಏನು ಆಸೆ? ಆಸೆ ಅಂದ್ರೆ ಮತ್ತೆ ಅಡ್ಕೆಗಳ ಬೇಕಂದೇನ ಸರ್. ಈಗ ಮತ್ತೊಂದು ಎಕರೆ ಖುಲ್ಲಾಯ್ತು ಉಪ್ಪನ ಜಾಗನಂದ, ಒಂದು ಎಕರೆದ್ದು ಅಡ್ಕೆಗಳ ಕೂಡ್ರಿ ನಂಗೆ ಹೆಂಗಾರ ಮಾಡ ಅಂತ ಹೇಳೇನ. ಅವನ್ದಾನು ಬಂದಿಲ್ಲ, ಇನ್ನು ನೋಡು ಬಂದಾದವಾಗ ನಿಮ್ಗೆ ಎಲ್ಲ ಕುಡಿಸಿ ಮಾಡ್ಕೊಡ್ತೇನೆ ಅಂದಾನು. ಅದೊಂದು ಮತ್ತೊಂದು ಪಂಪಾಸ್ ಒಂದು ಹೇಳ್ಯಾನ ಸರ್. ಗಳು ಬಾಳೆಗಿಡ ಹಚ್ಚಿದೆ ಇರಲ್ಲ, ಪಂಪಾಸ್ಗೆ ಒಂದು ಗುಡ ಅನ್ಬೇಕು ನಮ್ಗೆ. ಪಂಪಾಸ್ ಅಂದ್ರೆ ಬೇಕಂದ್ರೆ ಏನ ಸರ್, ಬಾಳೆಹಣ್ಣು ಗಿಡ ಬರ್ತಾವಲ್ಲ ಅವು ಬಟ್ಟೆ ಗಿಟ್ಟಿ ಹಾಕಿಲಿಕ್ಕೆ ಅದೊಂದು ಬೇಕು. ಅಲ್ಲಿ ಹೇಳಿದೈತಿ ನೆಕ್ಸ್ಟ್ ಜರ್ನಲ್ ಯಾರು ಬಂದ್ರೆ ಕೊಡ್ತೇನೆ ಅಂತ ಹೇಳ್ಯಾರ. ಅಲ್ಲಿ ನೋಡ್ಬೇಕು ಬಂದ್ರೆ ಕೊಡ್ಬೋದು ಸರ್. ಅಂದರೆ ನಾವು ಇವೆಲ್ಲ ಬೇಗ ಕೆಟ್ಟು ಹೋಗುವಂಥ ತರಕಾರಿ ಹಣ್ಣು ಹಂಪಲು ಇವೆಲ್ಲ ಬೇಗ ಕೆಡುವಂಥವು, ಇವು ಅದಕ್ಕೆಲ್ಲ ಸೌಲಭ್ಯ ಬೇಕಾಗುತ್ತೆ. ಸೌಲಭ್ಯ ಬೇಕಂದ್ರೆ ಸರ್ ಏನಾಗ್ತದೆ, ಅಂಥವು ಬೇಕಂದ್ರೆ ಒಂದು ಗುಡಾನ ಇದ್ದರೆ ಏನಾಗ್ತದೆ ಸರ್, ಆ ಟೈಮ್ದಾಗ ನಾವು ಮಳೆ ಚಾಲು ಆಗ್ತಾವ ಬಡ ಬಳ್ಳಿ ಹರಿದ ಆಗ್ಬೇಕು ತೊಗೊಂಡು ಇಟ್ಟು ಗುಡಾನಾಗ ಇಟ್ಟರೆ ಮರನೇ ಸೋದ್ಬೇಕಾದ್ರೆ ಮಾರ್ಬೋದು ಅದಕ್ಕೆ ತೊಗೊಂಡು ಹೋಗಿ. ಈಗ ಅಲ್ಲಿ ಹೊಲ್ದಾಗ ಒಂದು ಪಂಪಸ್ ಎಲ್ಲ ಏನೂ ಇಲ್ಲ ಅಂದ್ರೆ ಮತ್ತೆ ಇಲ್ಲಿಂದ ಹೊತ್ಕೊಂಡು ಒಂದು ರೋಡ್ ಹೋಗ್ಬೇಕಲ್ಲ, ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಮಳೆ ಚಾಲು ಹೋಗ್ತೈತಿ. ಅವಾಗ ಏನು ಮಾಡಿದ್ರೆ ಮಳೆ ಆಗಲ್ಲ ಪೂರ ಕೆಟ್ಟ ಹೋಗ್ಬಿಡ್ತೈತಿ. ಆ ಟೈಮ್ನಾಗ ಏನು ಮಾಡಕ್ಕೆ ಬರ್ತೈತಿ, ನಮ್ಗೇನು ಮಾಡಕ್ಕೆ ಬರಲ್ಲ ನಿಮ್ಗೇನು ಮಾಡಕ್ಕೆ ಬರಲ್ಲ. ಅದ್ರ ಆ ಒಂದು ಸ್ವಲ್ಪ ಅಂದ್ರೆ ಪ್ರತಿಯೊಬ್ಬ ಮನಸ್ಸಲ್ಲಿ ಮಾಡ್ತೇನೆ ಅಂತ ಹೇಳಿದ್ರೆ ಒಬ್ಬೊಬ್ಬ ಯಾವ ರೈತರಿಗಾಗಿ ಮಾಡ್ತೇನೆ ಅನ್ನೋ ಪಂಪಾಸ್ ಕೊಡೋದು ಸುಖ. ಯಾಕಂದ್ರೆ ಸ್ವಲ್ಪ ರೈತನ ಹೊಲ ದೂರ ಇರ್ತೈತಿ, ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹಿಂಗೆ ಇರ್ತಾವ. ಸ್ವಲ್ಪ ಅವ್ರಿಗೆ ಅಂತವ್ರು ಏನು ಸಪೋರ್ಟಿಂಗ್ ಮಾಡಿಕೊಟ್ರೆ ಅವ್ರು ಸ್ವಲ್ಪ ಒಳ್ಳೇದಾಗ್ತೈತಿ. ಯಾಕಂದ್ರೆ ತೋಟಗಾರಲ್ಲಾಗಿ ಯಾರು ನಾ ಮನಸ್ಸಲ್ಲೇ ಹೋಗಿ ರೈತ ಯಾವೊಬ್ಬ ರೈತ ಹೋಗಿ ನಾನು ಇದು ಮಾಡ್ತೇನೆ ಅದು ಮಾಡ್ತೇನೆ ಕೊಡ್ರಿ ಏನಂತ ಕೊಡೋದು ಇವರು ಸುಖ ತೋಟಗಾರ ಇಲಾಖೆ ಇಲಾಖೆದವ್ರಿಗೆ. ಹಾಗಾಗಿ ನಿಮಗೆ ಸೆಂಟ್ರಿಂಗ್ಕ್ಕಿಂತ ಇದು ಲಾಭದಾಯಕ, ಖುಷಿ ಕೊಡುವಂಥದ್ದು, ಬದುಕನ್ನು ಕಟ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಹಂಗನ್ಸಿದೆ? ಹೌದೌದು ಸರ್, ಪಕ್ಕ ಪೂಕ ಪೂರ ಏನಿಲ್ಲ, ಸೆಂಟ್ರಿಂಗ್ ಏನು ಬಿಟ್ಟಂಗಿಲ್ಲ ಸರ್. ನಾನು ಹೊಲ ಕೃಷಿ ನಾ ಏನು ಮಾಡಂಗಿಲ್ಲ, ಅವಾಗ ನಮ್ಮ ಭಾಳ ಒಳ್ಳೆಯದೇನೆ ಮತ್ತು ಒಳಗೆ ಚಲೋ ಕೆಲಸ ಮಾಡಾಕ್ತೇನೆ ನಂದು. ಯಾಕಂದ್ರೆ ನಂದು ನಾನು ಮಾಡಾಕ್ತೇನೆ, ನಾ ಚಲೋ ಅಳವು ಬೇರೆ ರೈತರು ಸಲ ಅವ್ನು ಏನು ಮಾಡ್ತಾನೆ ಏನು ಬಿಡ್ತಾನೆ ಅನ್ನೋದು ನಂಗೆ ಬೇಡ. ನಾ ಏನು ಮಾಡೋದ್ರೆ ಕೆಲ ಸೆಂಟ್ರಿಂಗ್ ಕೆಲಸ ಏನು ಬಿಟ್ಟಲ್ಲ, ಕೃಷಿ ಒಳಗೆ ಏನು ಹೊಕ್ಕೇನಿಲ್ಲ, ಅವಾಗ ಖುಷಿನೂ ಅದೇನ ಯಾವಾಗ ಡಿಪೆಂಡ್ ಚೇಂಜ್ ಆಗಿಲ್ಲ ಇನ್ನು ಮಟ್ಟನು. ಆರೋಗ್ಯ ಸುಧಾರಣೆ ಆಗಿದೆ? ಹಾಂ ಆಗಿದೆ ಸರ್ ಪಕ್ಕ. ಅವಾಗಿಂದ ಈಗೇನು ಆರೋಗ್ಯ ಚಲೋ ಐತಿ, ಡಿಪೆಂಡ್ ಒಂದು ಚೇಂಜ್. ಅವಾಗಿಂತ ಇವಾಗ ಅವಾಗ ಹೆಂಗಿತ್ತು ಈಗ ಹೆಂಗೆ? ಅವಾಗ ಏನಾಗ್ತದೆ ಸರ್, ಚಪ್ಪಲ್ ಇಲ್ಲ ಎಲ್ಲಿಗೂ ನಡಕಾಗ್ತಿರ್ಗಲ್ಲ, ಚಪ್ಪಲ್ ಬೇಕಾ. ಈಗ ಹೊಲಕ್ಕೆ ಹೋದ್ರೆ ಏನಿಲ್ಲ ರೀ, ಚಪ್ಪಲ್ ಒಂದು ಸೈಡ್ ಇರ್ತಾವ. ನಾವು ಹೊಲ್ದಾಗ ಅಡ್ಡಾಡಿ ಬಿಟ್ಟರೆ ಬೇಸಿಗೆ ಒಳಗೆ ಏನಾಗ್ತದೆ, ಕಲ್ಲು ಅವು ಹೆಂಡಿ ನಟ್ಟು ಕಲ್ಲು ನಟ್ಟು ಅವು ಪೂರ ಕಾಲಾಗಿನ ಒಯ್ತದಲ್ಲ ಪೂರ ನಮ್ಮ ಮೈಯಾಗಿಂದ ಏನಿರ್ತಿ ಜಿಡ್ಡ ಅದು ಜಕ್ಕ ಬಿಡ್ತೈತೆ ರೀ ಹೆಂಡಿ ಮಣ್ಣು. ಆ ಜಗ್ಗಿ ಆದ ಒಳಗೆ ಮನುಷ್ಯಂದ ಆಟೋಮೆಟಿಕ್ ಚೇಂಜ್ ಬಾಡಿ ಚೇಂಜ್ ಆಗಿಬಿಡ್ತೈತೆ ರೀ. ಪೂರಾ ಶರೀರ ಬೌಳಿಗೆ ಅಲ್ಕೋಲ್ ಪೂರಾ ನಮ್ದೈತ್ಲ ಅದು ಬ್ಯಾಡಾಗಿದ್ ವೇಸ್ಟ್ ಅದ್ ಬೌಳಿಗೆ ಹೋಗಿ ಇದಕ್ಕೆ ಹೋಗ್ಬಿಡುತ್ತೆ ನೆಲಕ್ಕೆ. ಅಂದ್ರೆ ಮಣ್ಣಿನ ಜೊತೆ ಬೆರ್ತಾಗ ಮನುಷ್ಯನು ಕೂಡ ನಿಸರ್ಗದ ಒಂದು ಭಾಗ ಹೌದಲ್ಲ. ಎಲ್ಲಾ ಗಿಡ ಮರಗಳು ಪ್ರಾಣಿಗಳು ಪಕ್ಷಿಗಳು ಮಣ್ಣು ಇವುಗಳ ಜೊತೆ ಬೆರಿಬೇಕು ನಾವು. ಅದರ ಅನುಭವ ನಾವು ಪಡ್ಕೋಬೇಕು, ನಮ್ಮ ಅನುಭವ ಅದಕ್ಕೆ ಹೋಗ್ಬೇಕು. ಹಿಂಗಾದಾಗ ಏನೋ ಒಂಥರ ಬದಲಾವಣೆ ಆಗುತ್ತೆ, ಸ್ವಲ್ಪ ಚೇಂಜ್ ಆಗ್ತೈತೆ. ಏನು ಸರ್ ಅದರ ಬಟ್ಟ ನಾವು ಏನ್ ಹೆಂಗ್ ನೋಡ್ರಿ, ನಾವು ಗಿಡಕ್ಕೆ ಕುಂತೇವ್ ಆರಾಮ, ಬಿಸಿಲು ಬಹಳ ಹಚ್ಚಿದ್ರು, ಬಿಸಿಲು ಬಿಟ್ಟು ಗಿಡಕ್ಕೆ ಬಂದಿರೋ ಒಂದು 5 ಮಿನಿಟ್ ಕುಂತೀವ, ನೀರು ಕುಡಿದು ಮತ್ತೆ ಬೇಜಾರು ಬಂತಾರ ಮತ್ತೆ ಹೊಲ್ದಾಗ ಆ ಗಿಡಕ್ಕೆ ಕಡೆ ಹೋಗಿ ಆ ಗಿಡಕ್ಕೆ ಒಂದು ಸಲ್ಕಿ ತಗೊಳೋದು, ಅದ್ರ ಸ್ವಲ್ಪ ಕೊಚ್ಚಿನಿ ಇದು ಸ್ವಲ್ಪ ಕೊಚ್ಚಿನಿ. ಹೊಲಕ್ಕೆ ಹೋದಾಗ ಏನಾಗುತ್ತೆ ಸರ್, ಪ್ರತಿಯೊಂದು ಆಟೋಮೆಟಿಕ್ ಒಂದು ನೆನಪು ಬರ್ತೈತೆ. ಇದು ಮಾಡೋಣ ಪೈ ಇಲ್ಲಿ ಖಾಲಿ ಕುಂಡ್ರೆ ನೀರು ಕುಡಿದು ಏನು ತಿನ್ನೋದು ತಿಂದು ಇಲ್ಲಾಡಕ್ಕಿದ್ದು ಚಾಪ್ ಕುಡಿದು ಅಯ್ಯೋ ಏನು ಮಾಡಪ್ಪ ಅದು ಗಿಡಕ್ಕೆ ಹೋಗೋಣ. ಆ ಗಿಡಕ್ಕೆ ಹೋದಾಗ ಏನು ಮಾಡಿದ್ರು, ಆ ಸಲ್ಕಿ ತಗೊಳ್ತಿ ತನ್ನ ತಾನ ನಿಮಗೆ ಕೆಲಸ ಮಾಡಿದ್ರಿ. ಅವಾಗ ನಿಮ್ಗೆ ಏನು ಚೇಂಜ್ ಆಗ್ತಿದೆ, ಅಲ್ಲಿ ಮನ್ಯಾಗ ಏನು ಕೊಂಡ್ರೆ ಬರಲಿ ನಡಿ ಹೊಲಕ್ಕೆ ಹೋಗ್ಬಿಡೋ ಅಂತೀವಿ ನೀವು. ಆಟೋಮೆಟಿಕ್ ನಿಮ್ಮ ಮನಸ್ಸು ಏನಾಗ್ತಿದ್ರೆ ಹೊಲಕ್ಕೆ ಜಗ್ತೀವಿ. ಮನುಷ್ಯನ ರೈತನ ಒಂದು ಸ್ವಭಾವನೇ ನಾವು ಹೊಲದಾಗಿರ್ಬೇಕಂದು ಅವನು ಖುಷಿಲಿ ಬಂತಂದ್ರೆ ಅವ್ನು ಹೊಲದಾಗ ಕಂಪಲ್ಸರಿ ಇರ್ತಾನೆ ರೀ. ಅವು ಬ್ಯಾಡದಂಗ ಏನಾಗ್ತಾರೆ, ಬ್ಯಾಡ ನಮ್ಗೆ ಅದಕ್ಕೆ ಹೋಗೋದು ಏನು ಮಾಡೋದಿಲ್ಲ ಏನಿಲ್ಲ. ಆ್ಯಕ್ಚುಲಿ ಹೊಲಕ್ಕೆ ಹೋದ್ರೆ ಮನುಷ್ಯ ಆಟೋಮೆಟಿಕ್ ಎಲ್ಲ ನನಗೆ ಬರ್ತೈತಿ. ನಾವು ಇಲ್ಲಿ ಕುಂತೀವ್ರಿ, ಇಲ್ಲಿ ಕುಂತ ಆದ ಬಳಿಕ ಇಲ್ಲಿ ಬೇಡ ಮತ್ತೊಂದು ಬೇರೆ ಕೆಲಸ ಆಯ್ತು, ಆ ಸ್ವಲ್ಪ ಒಂದು ತಾಸು ಅದೊಂದು ತಾಸು ಅಷ್ಟ ಒಂದು ಸ್ವಲ್ಪ ಒಂದು ಅರ್ಧ ತಾಸು ಹತ್ತದ ಮೇಲೆ ಮಾಡಿದ್ರು ಮನುಷ್ಯ ಚೇಂಜಸ್ ಆಗ್ತಾನೆ. ಒಂದು ಡಿಪೆಂಡ್ ಇಲ್ಲಿ ಬೇರೆ ಮನುಷ್ಯನ ಹಿಂಗಾಯ್ತು. ಮತ್ತೆ ತ್ಯಾಜ್ಯವನ್ನು ಸಾವಯವ ಗೊಬ್ಬರ ಆಗಿ ಮಾಡೋದು, ಮತ್ತೆ ಇನ್ನು ಕೋಳಿ ಸಾಕಾಣಿಕೆ ಮಾಡೋದು, ಆಡು ಸಾಕಾಣಿಕೆ ಮಾಡೋದು, ಕುರಿ ಸಾಕಾಣಿಕೆ ಮಾಡೋದು, ಹೈನುಗಾರಿಕೆ ಮಾಡೋದು, ತರಕಾರಿ ಬೆಳೆಯೋದು, ಇಂಥವೆಲ್ಲ ಮಾಡೋದ್ರಿಂದ ಆದಾಯ ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೋದ ಅಂತ. ನಮ್ದು ಹಂಗಾರ ಐತ್ರಿ, ಈಗ 2 ಆಕಳದವ್ರಿ, ಈಗ ಆಲ್ರೆಡಿ ಐತೆ, ಅದಕ್ಕಿಂತ ಟೆನ್ಷನ್. ದಿವಸ ಒಂದು 5 ಲೀಟರ್ ಒಂದು ಆಕಳ ಐತಿ, ಈಗ ಹಾಲು ಕೊಡೋದು ಒಂದು 5 ಲೀಟರ್ ಕೊಡ್ತೈತಿ, ಬೆಳಗ್ಗೆ ಇದು ಸಾಯಂಕಾಲ ಇದು. ಅದಕ್ಕೆ ಮತ್ತೊಂದು ಆಕಳ ಐತ್ರಿ, ಒಂದು ಇನ್ನೊಂದು ತಿಂಗಳು 2 ತಿಂಗಳು ಹೋಗ್ಬೋದು ಅದು ಮುಂದಿನ ಸನೇಕ ಅಂದಾಗ. ಆದರೂ ಏನು ಡಿಪೆಂಡ್ ಇಲ್ಲರಿ ನಂಗೆ, ನನ್ನ ಖರ್ಚಿಗೆ ನನಗೆ ಅಂದ್ರೆ ಚೇಂಜಸ್ ಹಾಕೂ ಹೊಂದ್ಬಿಟ್ಟೈತಿ. ಯಾಕಂದ್ರೆ ಹೆಂಗೂ ಆದರೂ ಹಾಲು ಕೊಡಾಗ್ತೈತಿ, 1 ಲೀಟರ್ ಸಾಯಂಕಾಲ 1 ಲೀಟರ್ ಇಟ್ಕೊಂಡ್ಬಿಟ್ರು, ಬೆಳಗ್ಗೆ 1 ಲೀಟರ್ ಇಟ್ಕೊಂಡ್ರು 4 ಲೀಟರ್ ಹೋಗ್ತೈತಿ. ಆಗ ತಿನ್ಲಿಕ್ಕೆ ಆಹಾರ ಒಂದು ಬೇರೆ ಏನಾಗ್ಬಿಟ್ಟೈತಿ, ತಿಂಗಳ ಹೆಂಗಾದರೂ ದುಡ್ಡು ಬರ್ತಾವ್ರಲ್ಲ. ಆಹಾರ 1 ಕಿಲೋ 2 ಕಿಲೋ ಒನ್ ಟೈಮ್ಗೆ 1 ಕಿಲೋ 2 ಕಿಲೋ ಹೋಗ್ತೈತಿ. ಮತ್ತು ಅದ್ರ ಮತ್ತೆ ಡಿಪೆಂಡ್ ಇದು ಒಂದು ಬರ್ತಾಯಿಲ್ಲ ಸರ್, ಶಗನ ಗೊಬ್ಬರ ನಮ್ಮ ಗೊಬ್ಬರ ಅದು ಕೊಳ ಹೊಲಕ್ಕೆ ಹಾಕಿದ್ರೆ ಬೇರೆ ಕಡೆ ಹೊಲದನ್ನು ಮಾರಾಕೆ ನಾವು 1 ಟ್ಯಾಕ್ಟರ್ 8,000 7,000 ಹಿಂಗೆ ಸಿಗ್ತೈತಿ ಬೇರೆ ಕಡೆ ತೊಗೊಂಡ್ರೆ. ಅದೇ ಗೊಬ್ಬರ ನಮ್ಗೆ ಆಗ್ತೈತಿ, ಅದೇ ಸಾಕಾಣಿಕೆ ನಮ್ಮ ಹೊಲಕ್ಕೆ, ಅದಕ್ಕೆ ನಮ್ಮ ಹೊಲಕ್ಕೆ ನಾವು ಹಾಕಿಬಿಟ್ರೆ ಸಾಕಾಣಿಕೆ ಅದೇ ಗೊಬ್ಬರ ಆಗ್ತೈತಿ, ನಮ್ಮ ಹೊಲ ಸ್ವಲ್ಪ ಕಸು ಆಗ್ತೈತಿ. ಅದೊಂದು ಚೇಂಜ್ ಮಾಡ್ಕೋಬೋದು ಅದರಲ್ಲೇ. ಅಂದ್ರೆ ಒಂದಕ್ಕೊಂದು ಪೂರಕ ಹೇಗಿರ್ತೈತಿ ನೋಡ್ರಿ, ನಮಗೆ ಗೊಬ್ಬರ ನಮ್ಮ ಗಿಡಗಳಿಗೆ ಹಾಕ್ತೀವಿ, ಅದು ನಮ್ಗೆ ಹಣ್ಣು ಹಂಪಲ ಫಲ ಕೊಡುತ್ತೆ, ಅದನ್ನು ನಾವು ಬಳಸ್ಕೊಳ್ತೀವಿ, ಮತ್ತು ಅದು ಮೇವು ಕೊಡುತ್ತೆ ನಮ್ಮ ದನಕರುಗಳಿಗೆ ಹಾಕ್ತೀವಿ, ಒಂದಕ್ಕೊಂದು ಪೂರಕವಾಗಿರ್ತವೆ ಹೌದಲ್ಲ. ಈಗ ಅದಕ್ಕೆ ಸರ್ ಏನೈತೆ, ಈಗ ನಾವು ದನಗಳು ಅದ ಒಂದು ಬಳಗ ಏನಾಗ್ತೀವಿ ಸರ್, ನಾವು ಡೈರೆಕ್ಟ್ ಹೊಲಕ್ಕೂ ಹೋಗ್ತೀವಿ, ಹೊಲಕ್ಕೆ ಹೋದ್ಗಳು ಏನಾಗ್ತೀವಿ ಅದಕ್ಕೆ ಫುಲ್ ಹೋಗಿರ್ತೀವಿ, ಇಲ್ಲ ಹುಲ್ಲು ಇಲ್ಲರ್ಗೆ ಹೋಗಿ ಕೊಕ್ಕೊಂಡು ಬರ್ತೀವಿ, ಆ ಕೊಕ್ಕೊಂಡು ಬಂದು ಇಟ್ಕೊಳ್ತೀವಿ 1 ತಾಸು 2 ತಾಸು, ಆಮೇಲೆ ಮತ್ತೆ ಅದಕ್ಕೆ ಹುಲ್ಲಾಗ್ತೀವಿ, ಹಾಕಿದ ಬಳಗ ಅದಕ್ಕೆ ಚೇಂಜ್ ತಿಂದು ಕ್ಯಾಶ್ ಆದ ಬಳಿಕ ಶಗನ ಆಗ್ತೈತಿ, ಶಗನ ಜಗ್ಗೆ ಹೊರಗೆ ಇಟ್ಟು ಅದು ಅದಕ್ಕೆ ಆಹಾರ ಆಗ್ತೈತಿ. ಮತ್ತು ಸಾಯಂಕಾಲ ಬರೋಗೊಂಡಿಟ್ಟು ಇದು ಪಿಡ್ಸಿ ಗಿಡಿಸಿ ಇಟ್ಟು ಕ್ಯಾಶೆ ಒಂದು ಹಾಲು ಹಿಂಡ್ಕೊಂಡು ಮನೆಗಡೆ ಬಂದ್ಬಿಡ್ತು. ಅದಕ್ಕೇನು ಒಳ್ಳೇದೈತೆ ನಮ್ಗೆ, ಅದು ನಂಗೆ ಕೃಷಿ ಒಳಗೆ ನನಗೆ ನಾನು ನೋಡಿದ್ರೆ ಭಾಳ ಒಳ್ಳೇದು ಕಾಣಾಗ್ತೈತಿ ಮಾಡ್ದಂಗೆ, ಕೃಷಿ ಮಾಡ್ದಂಗೂ ಒಳ್ಳೇದೈತೆ, ಕೃಷಿ ಇಲ್ಲಿ ಮಾಡ್ದಂಗೆ ಒಳ್ಳೇದು ಐತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಹಿಂಗೆ ಡಿಪೆಂಡ್ ಐತೆ. ಒಳ್ಳೇದು ಸದೃದ್ದೀನ್ ಅವರೇ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ, ನಿಮಗೆ ಧನ್ಯವಾದ, ನಮಸ್ಕಾರ. ಜೈ ಹಿಂದ್ ಜೈ ಕರ್ನಾಟಕ. ಹಳಿಯಾಳ ತಾಲೂಕು ಅಮೀನ್ಕೊಪ್ಪದ ಸದ್ರುದ್ದೀನ್ ಜಂಗ್ಲಿ ಸಾಬ್ ಮುಲ್ಲಾ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना, दूसरे राज्यों और शहरों से वापस आए लोगों की पहचान कर उनकी सूची बनाएं, उनको COVID-19 से बचने के तरीके, उसके लक्षण और इलाज के बारे में बताएं, क्वारंटीन करने से पहले उन्हें बताएं कि उनके और उनके परिवार के हित के लिए है, विश्वास दिलाएं कि डरने की कोई बात नहीं है, जिन्हें बुखार खांसी या सांस की तकलीफ हो रही हो उनके साथ कोई भेदभाव न करें, COVID-19 से बचाव जिम्मेदारी है आपकी और हमारी, अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें। अरे अरे अरे क्या कर रहा है, इधर इधर इधर, आप बोल रहा है तेरे बिजू का, ಈಗ ಕೇಳಿ, ನಮ್ಮ ರೈತ ಬಂಧುಗಳಿಗಾಗಿ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಅವುಗಳಲ್ಲಿ ಒಂದಾದಂತಹ ಆರ್ಯ ಯೋಜನೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆಗಿರುವ ಡಾಕ್ಟರ್ ಆರ್.ಬಿ. ನಿಗಳೂರ್. ವಿಶೇಷವಾಗಿ ನಮಗೆ ಈ ಕೇಂದ್ರ ಸರ್ಕಾರದಿಂದ ಸ್ಪಾನ್ಸರ್ ಆಗಿರತಕ್ಕಂಥ ಪ್ರೋಗ್ರಾಮ್ಗಳಲ್ಲಿ ಆರ್ಯ ಅಂತ ಒಂದು ಸ್ಕೀಮ್ ಇದೆ. ಆರ್ಯ ಅಂತಂದಪ್ಪ ಅಂದರೆ ಅಟ್ರಾಕ್ಟಿಂಗ್ ರೂರಲ್ ಯೂತ್ ಟುವರ್ಡ್ಸ್ ಅಗ್ರಿಕಲ್ಚರ್ ಅಂತಂದು, ಅಂದರೆ ಕೃಷಿಯತ್ತ ನಮ್ಮ ಗ್ರಾಮೀಣ ಯುವಕರನ್ನು ಆಕರ್ಷಣೆ ಮಾಡೋದಂತಂದೇಳಿ. ಯಾಕಂತೇಳಿದ್ರೆ ಇತ್ತಿತ್ತಲಾಗಿ ಈ ಹಳ್ಳಿಗಳನ್ನು ಅಥವಾ ಕೃಷಿಯನ್ನು ಮಾಡೋದು ಬಿಟ್ಟು ನಮ್ಮ ಯುವಕರು ಏನು ಮಾಡ್ತಾ ಇದ್ದಾರೆ, ಪೇಟೆ ಕಡೆ ಮುಖ ಮಾಡ್ತಾರೆ ಅಥವಾ ಸಿಟಿ ಕಡೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ನಾವು ಅಲ್ಲೇ ಇಡಲಿಕ್ಕೆ ನಾವು ಮೈಗ್ರೇಷನ್ ಅಂತೇವೆ, ಮೈಗ್ರೇಷನ್ನ ತಡಿಲಿಕ್ಕೆ ಗುಳೆ ಹೋದಂಥ ಅಥವಾ ಬೇರೆ ಕಡೆ ಹೋದಂತಲ್ಲ ಅದನ್ನ ತಡಿಲಿಕ್ಕೆ ಏನು ಮಾಡ್ತಾ ಇದ್ದೇವೆ ಅಂತಂದಪ್ಪ ಅಂತಂದರೆ, ಅವ್ರಿಗೆ ಆಸಕ್ತ ಗುಂಪನ್ನು ಅವರು ಯಾವ ಒಂದು ಫೀಲ್ಡ್ನಲ್ಲಿ ಅಥವಾ ಯಾವ ಒಂದು ಕ್ಷೇತ್ರದಲ್ಲಿ ಅವರಿಗೆ ಆಸಕ್ತಿ ಇದೆಯಲ್ಲ ಅಂಥ ಒಂದು ಗುಂಪುಗಳನ್ನು ನಾವು ಆಯ್ಕೆ ಮಾಡಿಕೊಂಡು, ನಮಗೆ ವಿಶೇಷವಾಗಿ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮೂರು ಕಾಂಪೊನೆಂಟ್ಸ್ಗಳಿಗೆ ನಮಗೆ ಸರ್ಕಾರ ಅನುಮತಿ ಕೊಟ್ಟಿದೆ. ಏನಪ್ಪ ಅಂದರೆ, ಒಂದೇದೇನಪ್ಪ ಅಂತಂದಪ್ಪ ಅಂದರೆ, ಇಲ್ಲಿ ಬೆಳೆದಂಥ ಬೆಳೆಗಳಿಗೆ ನಾವು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡತಕ್ಕಂಥದ್ದು, ಪ್ರೊಸೆಸಿಂಗ್ ಆ್ಯಂಡ್ ವ್ಯಾಲ್ಯೂಡೇಷನ್ ಅಂತ ನಾವು ಮಾಡ್ತೀವಿ. ಭಾಳಷ್ಟು ಪ್ರೊಡಕ್ಷನ್ಲೆಲ್ಲ ಈಗ ನೀವು ಹಲಸಿನ ಹಣ್ಣಾಗಿರ್ಬೋದು ಅಥವಾ ಜಿಂಜರ್ ಅಂತ ಅರಿಶಿನ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಏನು ನಾವು ಪ್ರೊಡಕ್ಷನ್ ಬೆಳೀತೇವೆ ಅಥವಾ ಬಾಳೆಕಾಯಿ ಇತ್ತಿತ್ತಾಗಿ ನಾವು ಬಕಾವು ಅಂತೇಳಿ ಮಾಡಿದ್ರು, ಬಾಳೆಕಾಯಿ ಹುಡಿ ಅಂತಂದೇಳಿ ಮಾಡಿದ್ರು. ಸೊ ಈ ಥರ ನಮಗೆ ಇಲ್ಲಿ ಬೆಳೀತಕ್ಕಂಥ ಪ್ರಾಡಕ್ಟ್ಗೆ ಸ್ವಲ್ಪ ಮೌಲ್ಯವರ್ಧನೆ ಮಾಡಿದ್ದಪ್ಪ ಅಂತಂದಪ್ಪ ಅಂತಂದರೆ ಅವ್ರಿಗೆ ಹೆಚ್ಚಿನ ಲಾಭ ಬರೋದ್ರಿಂದ ಅವರು ಆಕರ್ಷಿತರಾಗಿ ಇಲ್ಲೇ ಉಳಿತಾರೆ ಅಂತಂದು ಒಂದು. ಇನ್ನು ಎರಡನೇ ಕಾಂಪೌಂಡ್ ಏನಪ್ಪ ಅಂತಂದಪ್ಪ ಅಂದರೆ, ವಿಶೇಷವಾಗಿ ಈ ತೋಟಗಾರಿಕೆ ಅಥವಾ ನಾವು ಪ್ಲಾಂಟೇಷನ್ ಕ್ರಾಪ್ ಅಂತ ಹೇಳ್ತೀವಿ, ತೋಟಗಾರಿಕೆ ಬೆಳೆಗಳಿಗೆ ಸಸ್ಯಾಭಿವೃದ್ಧಿ ಮಾಡತಕ್ಕಂಥ ಒಂದು ಯೂನಿಟ್ಗೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ಏನು ಬೆಳೀತಾ, ಅಡಿಕೆ ಬೆಳೀತಾ ಇರ್ಬೋದು, ತೆಂಗು ಬೆಳೀತಾ ಇರ್ಬೋದು ಅಥವಾ ಏಲಕ್ಕಿ ಬೆಳೀತಾ ಇರ್ಬೋದು, ದಾಲ್ಚಿನಿ ಬೆಳೀತಾ ಇರ್ಬೋದು, ಯಾವ ಯಾವ ಬೆಳೆಗಳನ್ನ ಇಲ್ಲಿ ಮುಖ್ಯ ಕಾಳುಮೆಣಸು ಇರ್ಬೋದು, ಯಾವ ಯಾವ ಬೆಳೆಗಳನ್ನು ಅದು ತೋಟಪಟ್ಟಿ ಪ್ಲಾಂಟೇಷನ್ ಕ್ರಾಪ್ ಬೆಳೀತಲ್ಲ ಅದರ ಸಸಿಗಳನ್ನು, ಉತ್ಕೃಷ್ಟವಾದಂಥ ಸಸಿಗಳನ್ನು ಉತ್ಪಾದನೆ ಮಾಡತಕ್ಕಂಥ ಒಂದು ತರಬೇತಿಯನ್ನು ಕೊಟ್ಟು ಅವ್ರಿಗೆ ಏನು ಬೇಕಲ್ಲ ಈಗ ಬೆಳಿಲಿಕ್ಕೆ, ಆ ಸಸಿಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಏನೇನು ಸಲಕರಣೆಗಳು ಬೇಕಲ್ಲ ಅದೆಲ್ಲನೂ ಈ ಸ್ಕೀಮ್ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಅದೇ ತರನಾಗಿ ನಾನು ಆಗಲೇ ಹೇಳಿದ್ನಲ್ಲಿ ಮೌಲ್ಯವರ್ಧನ ಸಲಹೆ ಏನಪ್ಪ ಅಂತಂದರೆ, ಅವ್ರಿಗೆ ಡ್ರೈಯರ್ ಆಗಿರ್ಬೋದು, ಡಿಹೈಡ್ರೇಷನ್ ಆಗಿರ್ಬೋದು, ಏನೇ ಏನಪ್ಪ ಅಂದರೆ ಗುಂಪಿಗೋಸ್ಕರ ನಾವೇನಪ್ಪ ಅಂತಂದರೆ ಗುಂಪು ಮುಖಾಂತರ ನಾವು ಕೆವಿಕೆ ಇವತ್ತಿಂದ ಏನಪ್ಪ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನು ಕೊಡ್ತೀವಿ. ಅದೇ ರೀತಿಯಾಗಿ ಅವ್ರಿಗೇನಪ್ಪ ಅಂತಂದರೆ ಪ್ರವಾಸವನ್ನು ಮಾಡಿಸ್ತೇವೆ, ಯಾಕಂದರೆ ನೋಡಿಕೊಳ್ಳಿ ಅಂತ ಹೇಳ್ತದಲ್ಲ, ಹಾಗಾಗಿ ಪ್ರವಾಸವನ್ನು ಮಾಡ್ತಿದ್ದೇವೆ. ತದನಂತರ ಏನಪ್ಪ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆ ಒಂದು ಪ್ರೊಡಕ್ಟ್ಗೆ ಅಥವಾ ಒಂದು ಬೆಳೆಗೆ ಏನು ಬೇಕಾಗಿರ್ತಲ್ಲ ಆ ಒಂದು ನಾವು ಆ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ಬೋದು ಸಲಕರಣೆಗಳನ್ನ ಕೊಡಿಸ್ತಾ ಇದ್ದೇವೆ. ಇನ್ನು ಮೂರನೇದು ನಾವು ಎನಿಮಲ್ ಹಸ್ಬೆಂಡ್ರಿ ಅಥವಾ ಹೈನುಗಾರಿಕೆ ಅಂತಂದು ಒಂದು ಮುಖ್ಯ ಕಸವಾಗ್ತದೆ, ಯಾಕಂದರೆ ಹೈನುಗಾರಿಕೆ ಹೊರತುಪಡಿಸಿ ನಮಗೆ ಕೃಷಿಯನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದಪ್ಪ ಅಂತಂದರೆ, ಹೊಸದಾಗಿ ಇಲ್ಲಿ ಆಡು ಸಾಕಾಣಿಕೆಗೆ ಸ್ವಲ್ಪ ಕೆಲವರು ಒಲವು ತೋರಿಸ್ತಾ ಇದ್ದಾರೆ ನಮ್ಮ ಆಕಳಿಗಿಂತಲೂ ಆಡು ಸಾಕಾಣಿಕೆ, ಯಾಕಂದರೆ ಸ್ವಲ್ಪ ಅದು ಭಾಳಷ್ಟು ನಮಗೆ ಆದಾಯವನ್ನು ತರ್ತು ಕೊಡ್ತಕ್ಕಂಥ ಉಪಕಸವಾಗಿದೆ. ವರ್ಷದಲ್ಲಿ ಎರಡು ಸಾರಿ ಏನಪ್ಪ ಅಂತಂದರೆ ಮರಿ ಹಾಕ್ತದೆ, ಹಾಗಾಗಿ ಏನಪ್ಪ ಅಂತಂದರೆ ಕಟ್ಟಿ ಮೇಯಿಸ್ಬೋದು, ಇಲ್ಲ ಅಂದಪ್ಪ ಅಂತಂದರೆ ಅರ್ಧ ಕಟ್ಟಿ ಅರ್ಧ ಬಿಟ್ಟು ಮೇಯಿಸ್ಬೋದು. ನಾವು 3-4 ಸಾವಿರ ರೂಪಾಯಿ ಕೊಟ್ಟು ಒಂದು ಆಡಿನ ಮರಿ ತಂದಪ್ಪ ಅಂದರೆ ಒಂದು 6 ತಿಂಗಳ ಬೆಳೆಸಿದಪ್ಪ ಅಂತಂದರೆ ಸುಮಾರು 8-10 ಸಾವಿರಕ್ಕೆ ಹೋಗ್ತಿರ್ತಕ್ಕ ಮಾರಾಟ ಮಾಡ್ತಕ್ಕಂಥ ಸದ್ಯತೆ ಇರ್ತದೆ. ಹಾಗಾಗಿ ಏನಪ್ಪ ಅಂದರೆ ಆಸಕ್ತ ಗುಂಪನ್ನು ಆಯ್ಕೆ ಮಾಡಿಕೊಂಡು ನಾವು ಸುಮಾರು ಒಂದು 20-25 ಜನ ಆಯ್ಕೆ ಮಾಡಿಕೊಂಡು ಅವ್ರಿಗೆಲ್ಲರಿಗೂ ಒಂದು ಸ್ಮಾಲ್ ಐಟಮ್ ತೆಗೆದ ಒಂದು 4 ಹೆಣ್ಣು ಮರಿಗಳನ್ನು ಮತ್ತು 1 ಗಂಡು ಮರಿಗಳನ್ನು ಕೊಡ್ತಾ ಅಂದರೆ ಅದು ಮುಂದೆ ಏನಪ್ಪ ಅಂತಂದರೆ ಅದರದ್ದು ಸಂಸಾರ ಮುಂದೆ ಓಡಲಿ ಅಥವಾ ಸಂಖ್ಯೆಗಳು ಜಾಸ್ತಿ ಆಗಲಿ ಅಂತೇಳಿ ಅದಕ್ಕೆ ಒಂದು ಯೂನಿಟ್ ಅಂತ ಹೇಳ್ತೀವಿ, ಒಂದು ಹಟ್ಟದ ಒಂದು ಯೂನಿಟ್ ಅಂತ ಹೇಳ್ತೀವಿ. 4+1 ಅಥವಾ 5+1 5 ಹೆಣ್ಣು ಮತ್ತು 1 ಗಂಡನ್ನು ನಾವು ಕೊಡ್ತಾ ಇದ್ದೀವಿ. ಇವ್ರ ಉದ್ದೇಶ ಇಷ್ಟೇ, ನಮ್ಮ ಯುವಕರು ಏನು ಸ್ಕೂಲ್ ಬಿಟ್ಟಿರ್ತಾರೆ ಅಲ್ಲೆಲ್ಲ ಏನು ಬೇರೆ ಬೇರೆ ಚಟಗಳಿಗೆ ತುತ್ತಾಗಿ ಸುಮ್ಮನೆ ಊರು ಬಿಟ್ಟೋಗೋದು, ಮೈ ಮೇಲೆ ಸಾಲ ಮಾಡಿಕೊಂಡು ಮತ್ತೆ ಹೊರಗಡೆ ಹೋಗ್ಬೇಕಂತ ಇರ್ತಲ್ಲ, ಅಂಥರನ್ನ ನಾವೇನು ಮಾಡ್ತೇವೆನಪ್ಪ ಅಂತಂದರೆ ಅವರ ಹಳ್ಳಿಯಲ್ಲಿ ಅವರ ಗ್ರಾಮದಲ್ಲೇ ಉಳಿಸಿ ಅವ್ರಿಗೆ ನಾವೇನಪ್ಪ ಅಂತಂದರೆ ಅವರು ಆಸಕ್ತಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ನಾವು ಅವ್ರಿಗೆ ತರಬೇತಿಗಳನ್ನು ಮತ್ತು ಆ ತರಬೇತಿ ಮಾಡಿದ ನಂತರ ಏನಪ್ಪ ಅಂತಂದ್ರೆ ಪ್ರಾಡಕ್ಟ್ಗಳನ್ನು ತಯಾರು ಮಾಡಲಿಕ್ಕೆ ನಾವು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ನಾವು ಈ ಒಂದು ಸ್ಕೀಮಿಂದ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಈ ಸತತವಾಗಿ ಇದು ಈಗ 3 ವರ್ಷ ನಡೀತಾ ಇದೆ. ಈ ವರ್ಷ ಏನಪ್ಪ ಅಂತಂದಪ್ಪ ಅಂದರೆ ನಮಗೆ ಆ ಒಂದು ಯೋಜನೆ ಮುಂದುವರಿತಕ್ಕಂಥ ಎಲ್ಲ ಆತ್ಮವಿಶ್ವಾಸ ಇದೆ. ಅದಕ್ಕೆ ಸುಮಾರು ಒಂದು 20 ಲಕ್ಷ ರೂಪಾಯಿ ಎಲ್ಲಿ ಆರೇ ಇರ್ತದೆ ಎಲ್ಲ ಕಡೆನೂ 20 ಲಕ್ಷ ಕೊಡ್ತಾರೆ. ಸುಮಾರಾಗಿ 3 ನಾವೇನಪ್ಪ ಅಂತಂದರೆ 6,70,000 ಈ ಥರ ಮಾಡ್ಕೊಂಡು ಏನಪ್ಪ ಅಂದರೆ ಡಿವೈಡ್ ಮಾಡ್ಕೊಂಡು ಇದನ್ನು ಮಾಡ್ತಾ ಇರ್ತೀವಿ. ಎಲ್ಲ ಗುಂಪಿಗೆ ಏನಪ್ಪ ಅಂತಂದರೆ ಸಮನಾದ ಒಂದು ನಾವು ಏನಪ್ಪ ಮಹತ್ವವನ್ನು ಅಥವಾ ಪ್ರಿಫರೆನ್ಸನ್ನು ನಾವು ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ತರಬೇತಿ ತೊಗೊಂಡ ಮೇಲೆ ಸುಮಾರಷ್ಟು ಈಗ ನಿಮಗೆ ಪ್ಲಾಂಟೇಷನ್ ಕ್ರಾಪ್ಸ್ ಆಗಿರುವ ಸಸಿ ಉತ್ಪಾದನೆ ಮಾಡ್ತಕ್ಕಂಥ ಒಂದು 4 ಗುಂಪುಗಳು ತಯಾರಾಗಿದೆ. ಅದೇ ರೀತಿಯಾಗಿ ನಮ್ಮ ಆಡು ತಯಾರಿಕೆಗೆ ಏನಪ್ಪ ಅಂತಂದರೆ ಒಂದು 4-5 ತಯಾರಾಗಿದೆ. ಇನ್ನು ವ್ಯಾಲ್ಯೂಡ್ಸ್ ಅಂತ ಹೇಳಿದೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅಂತ ಹೇಳಿದ್ರೆ ಅದರಲ್ಲೂ ಸುಮಾರು ಏನಪ್ಪ ಅಂದರೆ 4-5 ಗುಂಪುಗಳು ಏನಪ್ಪ ಅಂದರೆ ಸ್ಥಾಪನೆಯಾಗಿ ವಿಶೇಷವಾಗಿ ಬಕಾವು ಅಂತ ಹೇಳ್ತಾರೆ ಬಾಳೆ ಹುಡಿ ಬಗ್ಗೆ ಭಾಳಷ್ಟು ಮಾಡ್ತಾ ಇದ್ದಾರೆ. ಇನ್ನು ಮುಂದೋಗಿ ಹಲಸೆ ಚಿಪ್ಸನ್ನು ಸಹ ಏನಪ್ಪ ಅಂತಂದರೆ ನಾವು ಇನ್ನೂ ಸರಿಯಾದ ರೀತಿಯಲ್ಲಿ ನಾವು ಪ್ಯಾಕಿಂಗ್ ಮಾಡ್ತಕ್ಕಂಥ ಒಂದು ವಿಷಯ ಮಾಡ್ತೀವಿಲ್ಲ, ಕಾಮನ್ ಆಗಿ ಸುಮ್ಮನೆ ಪ್ಲಾಸ್ಟಿಕ್ ಹಾಳು ಮಾಡ್ತಾರೆ. ಇನ್ನೊಂದು ವ್ಯಾಕ್ಯೂಮ್ ಪ್ಯಾಕಿಂಗ್ ಅಂತ ಒಂದು ಹೊಸದೊಂದು ತಂತ್ರಜ್ಞಾನ ಇದೆ. ಅದರ ನಂತರ ನೈಟ್ರೋಜನ್ ಕ್ರಷಿಂಗ್ ಅಂತ ಹೇಳ್ತೀನಿ, ಅವೆಲ್ಲ ಲೇಸು ಅಥವಾ ಕುಕ್ಕರಿ ಅಂತ ಇರ್ತೀವಲ್ಲ, ಅಂದರೆ ಭಾಳ ದಿವಸವರೆಗೂ ಆ ಪ್ರಾಡಕ್ಟ್ ಕೆಡದಂಗಿರ್ಬೋದು ಮತ್ತು ನಾವು ಲಾಂಗ್ ಡಿಸ್ಟೆನ್ಸ್ ಏನಪ್ಪ ಅಂತಂದಪ್ಪ ಅಂದರೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸಾಗಾಣಿಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಈ ತರನಾಗಿ ಏನಪ್ಪ ಅಂದರೆ ನಾವು ಈ 3 ಆಕ್ಟಿವಿಟಿ, ಈ 3 ಕಾರ್ಯಚಟುವಿಕೆಗಳನ್ನು ಈ ಒಂದು RSK ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಇನ್ನೂ ಬೇಕಪ್ಪ ಅಂತಂದರೆ ಈಗ ಸದ್ಯದಲ್ಲಿ ಆ 3 ವಿಜ್ಞಾನಿಗಳು ನಮ್ಮಲ್ಲಿ ಒಂದು RSK ನಡೆಸ್ತಾ ಇದ್ದಾರೆ. ಒಂದು ಡಾಕ್ಟರ್ ರಂಗನಾಥ್ ಅಂತಂದೇಳಿ, ಅವರು ಹೈನುಗಾರಿಕೆ ತಜ್ಞರು ಅಥವಾ ವೆಟರಿನರಿ ಸೈನ್ಸ್. ತದನಂತರ ಈಗ ಹೊಸದಾಗಿ ಒಬ್ಬರು ಮಹಿನಾ MS ಅಂತೇಳಿ ಇವತ್ತು ಬಂದು ಜಾಯ್ನ್ ಆಗಿದ್ದಾರೆ. ಅವರು ಏನಪ್ಪ ತೋಟಗಾರಿಕೆ ಬಗ್ಗೆ ನೋಡ್ಕೊತಾ ಇದ್ದಾರೆ. ಇನ್ನು ವ್ಯಾಲ್ಯೂಡೇಷನ್ ಮತ್ತು ಮೌಲ್ಯವರ್ಧನೆ ಅಂತ ಹೇಳಿದ್ರೆ ಡಾಕ್ಟರ್ ರವಿ ವೈ ಅಂತಿದ್ದಾರೆ, ಅದನ್ನು ಅವ್ರು ನೋಡ್ತಾ ಇದ್ದಾರೆ. ನಾವೊಂದು ಸುಸಜ್ಜಿತವಾದ ಒಂದು ನಾವೇನಪ್ಪ ಅಂದರೆ ಈ ಸಸ್ಯಾಭಿವೃದ್ಧಿ ಮಾಡ್ತಕ್ಕಂಥ ಒಂದು ಪಾಲಿಯೋಸನ್ನು ಸಹ ಏನಪ್ಪ ಅಂತಂದರೆ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ವಿ. ಜೊತೆಗೆ ಬೇರೆ ಬೇರೆ ತಳಿಗಳನ್ನು, ಶಿರೋಯಿ ಅಂತ ಒಂದು ಹಾಡು ಬರ್ತದೆ, ಚೆನ್ನಾಗಿ ಬರುತ್ತೆ ಅದನ್ನು, ಅದ್ರ ಜೊತೆಗೆ ಉಸ್ಮಾನಾಬಾದಿ ಅಂತ ಬರ್ತೀವಿ. ಇವೆಲ್ಲ ಹೆಚ್ಚು ಕಡಿಮೆ ಏನಪ್ಪ ಅಂದರೆ ಬಿಜಾಪುರ ಸೈಡ್ ಇರ್ತಕ್ಕಂಥವು ಲೋಕಲ್. ಆದರೆ ಈ ವಾತಾವರಣಕ್ಕೆ ಉಸ್ಮಾನಾಬಾದಿ ಅಂತ ಅದನ್ನು ಚೆನ್ನಾಗಿ ಬರ್ತಾ ಇದೆ, ಅದರದ್ದು ಮಾಂಸ ಭಾಳಷ್ಟು ಪ್ರಿಫರ್ ಅಂದರೆ ಇಷ್ಟಪಡ್ತಾರೆ. ಹಾಗಾಗಿ ಆ ಒಂದು ಮರಿಗಳನ್ನು ನಾವು ಬಿಜಾಪುರ ಕಡೆಯಿಂದ ತಂದಿಲ್ಲ ಏನಪ್ಪ ಅಂತ ರೈತರಿಗೆ ಕೊಡ್ತಾ ಇದ್ದೇವೆ. ಈಗ ಈ ಗುಂಪುಗಳು ಏನು ನಾವು ತೊಗೊಂಡಿದ್ದಲ್ಲ ಅವು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವನು ಬಿಟ್ಟು ಮತ್ತೆ ಏನಪ್ಪ ಅಂತಂದರೆ ಈ ವರ್ಷಕ್ಕೆ ಮತ್ತು ಬೇರೆ ಬೇರೆ ಗುಂಪುಗಳನ್ನು ನಾವು ಆಯ್ಕೆ ಮಾಡ್ತಕ್ಕಂಥ ಒಂದು ಯೋಜನೆ ಹಾಕ್ಕೊಂಡೇವೆ. ಇದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಾವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಫೋನ್ ನಂಬರು 9448495345, ಡಾಕ್ಟರ್ ಅರ್ಬಿ ನೆಗಳವರು ಅಂತಂದು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರು, ಉತ್ತರ ಕನ್ನಡ ಸಿರ್ಸಿ. ನೀವು ದಯಮಾಡಿ ಯಾವಾಗ ಬೇಕಾದರೂ ನಮ್ಮನ್ನು ಸಂಪರ್ಕ ಮಾಡಬಹುದು. ಥ್ಯಾಂಕ್ ಯು. ನಮ್ಮ ರೈತ ಬಾಂಧವರಿಗಾಗಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಆರ್ಯ ಯೋಜನೆಯ ಕುರಿತು ಶಿರ್ಸಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳು ಆಗಿರುವ ಡಾ ಆರ್ಬಿ ನಿಗಳೂರ್ ಅವರಿಂದ ಮಾಹಿತಿಯನ್ನ ತಿಳಿದುಕೊಂಡಿರಿ. ಇದಾಗಿತ್ತು ಇಂದಿನ ಕಿಸಾನವಾಣಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಅಕ್ಕವ್ವ ಕೃಷ್ಣ ಲಮಾಣಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಸಮುದಾಯದ ಹಾಡುಗಳು. ಮೊದಲಿಗೆ ಮದುವೆಯ ಮೊದಲು ಮಧುಮಕ್ಕಳಿಗೆ ಅರಿಸಿನ ಹಚ್ಚುವಾಗ ಹಾಡುವ ಹಾಡು. ಆಹ್ಯಾ ಟೀಕೋ ಲೇಗಾ ಸತೀಶ ಕೊನೆಯಲ್ಲಿ ಕೇಳಿ ಗೌರಿ ಹಬ್ಬದ ಸಮಯದಲ್ಲಿ 9 ದಿನ ನೃತ್ಯ ಮಾಡಿ ಹಾಡುವ ಹಾಡು ಸರಿ ಸೋನೆರೋ ಮೇರಿ ಯಾರೋ ಬಗೆಲೋ ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಅಕ್ಕವ್ವ ಕೃಷ್ಣ ಲಮಾಣಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಸಮುದಾಯದ ಹಾಡುಗಳನ್ನ ಕೇಳಿದಿರಿ. ಕೇಳ್ರಪ್ಪ ಕೇಳ್ರಿ, ಯಾರ್ದಾದ್ರೂ ರಾತ್ರಿ ಜ್ವರ, ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳಿ. ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗೌರಿಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ. ಪಂಚಳದ ಎಲವೆ ಕಡಕೆ ಬೇಕೆ ಲತ ಮಂದಿರು ಬೇಕೆ ಗುರೋತಿರೇತೋ ಗರದೀರ ಮಕ್ಕಳು ಅಮೆಂಡ ಕೋಗೆ ಬರ ಅಮಿ ಕೂಡ ಪೋಯಿ ಸೈನ ಮಿಂಡ ಮುರಸೋತೆ ಬರಿ ಮುರಸೋತೆ ಬಲಿ ಬಾರೆ ಬಾಳಂತಿ ಬಲದಿ ಬದಕಯ್ಯ ಮುಗಿ ಬಾರೆ ಬಲದಿ ಬದಕಯ್ಯ ಮುಗಿ ಬಾರೆ ಬಾಳಂತಿ ಕೈ ಮುಗದಿ ಕಾಯ ಒಡೆ ಮಿಂದಲ್ಲೇ ನಿಳ್ಳೆ ಕೈ ಬಾಳೆ ಕೈ ಕಾಜಿ ಕೈ ಕರಿಯ ಮಣಿ ಕಾಜಿ ಕೈ ಕರಿಯ ಬಾಳೆ ಕೈ ಬಾಳಂತಿ ವಲಾಡಿ ಮೀವ ಕರೆ ಕಬೇಣ ಮೇಲೆ ರೋಲರ ಚೇಣ ಬಿರಸು ನಿರನಿ ಸಾಜ ಸಿರಿ ಗಂಧ ಬಾಳಂತಿ ಮಿಂದಲ್ಲೋ ಅರಿಯ